ಜಗದೋಧಾರನ ಅಡಿಸಿದಳೆ ಶೋದ ಜಗದೋಧಾರನ ಅಡಿಸಿದಳೆ ಶೋದ ಜಗದೋಧಾರನ ಅಡಿಸಿದಳೆ ಶೋದ ಜಗದೋಧಾರನ ಅಡಿಸಿದಳೆ ಶೋದ ಜಗದೋಧಾರನ ಅಡಿಸಿದಳೆ ಶೋದ ಜಗದೋಧಾರನ ಅಡಿಸಿದಳೆ ಶೋದ ಜಗದೋಧಾರನ ಜಗದೋಧಾರನ ಮಗನೆಂದು ತಿಳಿಯುದ ಜಗದೋಧಾರನ ಮಗನೆಂದು ತಿಳಿಯುದ ಜಗದೋಧಾರನ ಸುಗುಣಾಂತರಂಗನ ಅಡಿಸಿದಳೆ ಶೋದೆ ಸುಗುಣಾಂತರಂಗನ ಅಡಿಸಿದಳೆ ಶೋದೆ ಜಗದೋಧಾರನ ಅಡಿಸಿದಳೆ ಶೋದ ಜಗದೋಧಾರನ ನಿಗಮಕ್ಕೆ ಸಿಲುಗದ ಅಗಣಿತ ಮಹಿಮನ ನಿಗಮಕ್ಕೆ ಸಿಲುಗದ ಅಗಣಿತ ಮಹಿಮನ ನಿಗಮಕ್ಕೆ ಸಿಲುಗದ ಮಹಿಮನ ನಿಗಮಕ್ಕೆ ಸಿಲುಗದ ಗಣಿತ ಮಹಿಮನ ಮಗುಗಳ ಮಾಣಿಕ್ಯನ ಅಡಿಸಿದಳೆ ಶೋದ ಮಗುಗಳ ಅಡಿಸಿದಳೆ ಶೋದ ಜಗದೋಧಾರನ ಅಡಿಸಿದಳೆ ಶೋದ ಜಗದೋಧಾರನ. ಪರಮ ಪುರುಷನ ಪರವಾಸುದೇವನ ಪರಮ ಪುರುಷನ ಪರವಾಸುದೇವನ ಪರಮ ಪುರುಷನ ಪರವಾಸುದೇವನ ಪುರಂದರ ವಿಠಲನ ಅಡಿಸಿದಳೆ ಶೋದೆ ಪುರಂದರ ವಿಠಲನ ಅಡಿಸಿದಳೆ ಶೋದೆ ಪುರಂದರ ವಿಠಲನ ಅಡಿಸಿದಳೆ ಶೋದೆ ಪುರಂದರ ಪೀಡಲನ ಅಡಿಸಿದಳೆ ಶೋದ ಜಗದೋಧಾರಣ ಅಡಿಸಿದಳೆ ಶೋದ ಜಗದೋಧಾರಣ ಜಗದೋಧಾರಣ ಜಗದೋ